ಇತ್ತೀಚಿನ ವರ್ಷಗಳಲ್ಲಿ ಶ್ರಮಿಕ ಕೂಲಿ ಆಳುಗಳ ಒಂದು ಲಭ್ಯತೆಯ ಒಂದು ಸಮಸ್ಯೆಯು ಕೂಡ ಎದುರಾಗ್ತಾ ಇದೆ. ಜೊತೆಗೆ ಒಂದಷ್ಟು ಕಾಡು ಪ್ರಾಣಿಗಳ ಹಾವಳಿ ಇರಬಹುದು, ಮಾರುಕಟ್ಟೆಯ ಸಮಸ್ಯೆ ಆಗ್ಬಹುದು. ಈ ಎಲ್ಲ ಸಮಸ್ಯೆಗಳಿಗೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಗೆ ಸಾಧಿಸುವುದು, ಹೇಗೆ ತೋರಿಸುವುದು? ಅದೇ ಇದು ನಾವಂದ್ರೆ ಕೃಷಿ ಯಂತ್ರೋಪಕರಣಗಳ ಇದು ಒಂದು ಸಂಸ್ಥೆಯನ್ನು ನಡೆಸಿದ್ದೇವೆ, ಆಳ್ದಂಗಡಿ ತೋಟಗಾರಿಕಾ ಕಂಪನಿಯ ಅಡಿಯಲ್ಲಿ. ಇದು ಇದೆಂತ ಮಾಡ್ತದೆ ಅಂತ ಹೇಳಿದ್ರೆ, ಈ ಸಣ್ಣ ರೈತರು ಏನಿದ್ದಾರೆ ಅವರಿಗೆ ಅಂದ್ರೆ ಲಭ್ಯವಾಗದಷ್ಟ ಅಂತಹ ದೊಡ್ಡ ಮಿಷಿನರೀಸ್ ಏನಿದೆ, ಇದು ಟ್ರಾಕ್ಟರ್ಸ್ ಆಗಿರ್ಲಿ ಅಥವಾ ಪವರ್ ಟಿಲ್ಲರ್ಸ್ ಆಗಿರ್ಲಿ ಅಥವಾ ಇದು ಅಡಿಕೆ ಸಿಪ್ಪೆ ಸುಲಿಯುವ ಅಥವಾ ಇದು ಕಂಗ್ಲಿಕ್ಕೆ ಸುಲಿಯುವಂತ ಯಂತ್ರ ಅಂತದೆಲ್ಲ ಮಿಷಿನ್ಗಳನ್ನು ಇದು ಗೌರ್ಮೆಂಟ್ ಸಬ್ಸಿಡಿಯ ಮೂಲಕ ಈ ಕಂಪನಿ ತೆಗೆದು ಇದು ರೆಂಟ್ ಅಥವಾ ಇದರಲ್ಲಿ ಬಾಡಿಗೆ ರೀತಿಯಲ್ಲಿ ಕೊಡ್ತಿದ್ದೇವೆ. ಇದರಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಸಣ್ಣ ರೈತರು ಯಾರಿಗೆ ಅವ್ರಿಗೆ ಇದು ದೊಡ್ಡ ಮಿಷಿನರಿ ಎಲ್ಲ ತಿನ್ಲಿಕ್ಕೆ ಸೌಲಭ್ಯ ಇರುವುದಿಲ್ಲ, ಅವರು ಇದನ್ನು ಉಪಯೋಗ ಪಡಿಸಬಹುದು. ಈಗ ಬೇರೆ ಬೇರೆ ತೋಟಗಾರಿಕಾ ಇಲಾಖೆ ಆಗ್ಬಹುದು, ಕೃಷಿ ಇಲಾಖೆ ಆಗ್ಬಹುದು, ಇವುಗಳಿಂದ ಸಬ್ಸಿಡಿಯ ಮೂಲಕ ಇಂಥ ಒಂದು ಕೃಷಿ ಯಂತ್ರೋಪಕರಣಗಳನ್ನ ಖರೀದಿ ಮಾಡುವುದಕ್ಕೆ ಅವಕಾಶ ಇದೆ. ಅದನ್ನ ಈ ಅಳದಂಗಡಿ ರೈತ ಉತ್ಪಾದಕರ ಸಂಘ ಒಂದು ಕಂಪನಿಯ ಮೂಲಕ ನೀವು ಖರೀದಿ ಮಾಡಿ ಬಾಡಿಗೆ ಕೊಡ್ತಾ ಇದ್ರಿ. ಈಗ ಒಂದು ಇಂಥ ಒಂದು ಮಿಷಿನರಿಯನ್ನ ಖರೀದಿ ಮಾಡಿದ ನಂತರ ಅದರ ನಿರ್ವಹಣೆ ಮಾಡುವಂತಹದ್ದು ಮತ್ತು ಅದನ್ನ ಉಪಯೋಗ ಮಾಡುವಂತಹದ್ದು ಇದೆಲ್ಲ ಹೇಗೆ? ಇದೆಲ್ಲ ಅಂದ್ರೆ ಯಾವ್ದು ಮಿಷಿನರಿ ತಗೊಳ್ತೇವೆ ಅದ್ರ ಮೇಲೆ ಇರ್ತದೆ. ಟ್ರಾಕ್ಟರ್ ತಗೊಂಡ ಟ್ರಾಕ್ಟರ್ಗೆ ಅದರ ಇದು ಅಂತ ಆಯಿಲ್ ಚೇಂಜ್ ಆಗಿರ್ಬೋದು, ಅದರ ಡೇ ಟು ಡೇ ಮೇಂಟೆನೆನ್ಸ್ ಆಗಿರ್ಬೋದು. ಅದಕ್ಕೊಂದು ಡ್ರೈವರ್ ಇಟ್ಟಿದ್ದೇವೆ, ಅವರು ಅಂದ್ರೆ ಕಂಪ್ಲೀಟ್ ಇದು 365 ದಿನದ ಕೆಲಸ ಇರುವುದಿಲ್ಲ, ವರ್ಷಕ್ಕೆ ಒಂದು 100-150 ದಿನ ಕೆಲಸ ಇರ್ತದೆ. ಅದಲ್ಲದೆ ಬೇಕಾದ್ರೆ ಈ ಮಿಷಿನ್ ಇದು ಟ್ರಾಕ್ಟರ್ಗಳನ್ನು ಕನ್ಸ್ಟ್ರಕ್ಷನ್ ಅದು ಆ ಕೆಲಸಕ್ಕೆಲ್ಲ ಉಪಯೋಗ ಪಡಿಸಬಹುದಾಗಿದೆ. ಆದ್ರೆ ನಾವು ಮಾಡ್ತಿಲ್ಲ ಅದನ್ನು, ಯಾಕಂತ ಹೇಳಿದ್ರೆ ಇದು ಅದ್ರ ಕೆಲವು ಪಾರ್ಟ್ಸ್ ಹಾಳಾಗ್ತದೆ ಮತ್ತೆ ಅದು ಕೃಷಿ ಕೆಲಸಕ್ಕೆ ಉಪಯೋಗ ಬರುವುದಿಲ್ಲ ಜಾಸ್ತಿ. ಅದಲ್ಲದೆ ಬೇರೆ ಕೆಲವು ಮಿಷಿನರಿ ಆಗಿದ್ರೆ ಅದಕ್ಕೆ ಎಲ್ಲದಕ್ಕೂ ಟೆಕ್ನಿಕ್ ಇರುತ್ತೆ ಮತ್ತೆ ಇದು ಟ್ರೈನಿಂಗ್ ಲಭ್ಯವಾಗುತ್ತೆ. ಇದು FPOಗಳ ಗ್ರೂಪ್ ಇಂದ ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಟ್ರೈನಿಂಗ್ ಕೊಡ್ತಾರೆ ಒಬ್ರಿಗೆ ಎಲ್ಲ. ನಮ್ಗೆ ಇದು ನಮ್ಗಿರುವ ಈಗ ಸದ್ಯಕ್ಕೆ ಇರುವ ಪರ್ಮನೆಂಟ್ ಆಗಿ ಡ್ರೈವರ್ ಇದ್ದಾರೆ, ಅಂದ್ರೆ ಪರ್ಮನೆಂಟ್ ಹೇಳ್ತೀವಿ ಕಂಪ್ಲೀಟ್ ಪರ್ಮನೆಂಟ್ ಅಲ್ಲ, ಅಗತ್ಯ ಇದ್ದಾಗ ಬರ್ತಾರೆ, ಇದನ್ನೆಲ್ಲ ನೋಡ್ಕೊಳ್ತಾರೆ ಅವರಿಗೆ. ಇದು ಅಂತ ಒಂದು 1 ತಿಂಗಳ ಟ್ರೈನಿಂಗ್ ಎಲ್ಲ ಆಗಿದೆ, ಅವರಿಗೆಲ್ಲ ನೋಡ್ಕೊಳ್ಳಿಕ್ಕೆ ಎಲ್ಲ ಗೊತ್ತಿರುತ್ತೆ. ಮತ್ತೆ ಅದಲ್ಲದೆ ಸ್ವಲ್ಪ ಹೆಚ್ಚು ಕಮ್ಮಿ ವಿಷಯಗಳೆಲ್ಲ ನಮ್ಗೆ ಗೊತ್ತೇ ನಾವು ಮಾಡ್ಲಿಕ್ಕೆ. ಈಗ ಟ್ರಾಕ್ಟರ್ ಆಗ್ಬಹುದು ಅಥವಾ ಟಿಲ್ಲರ್ ಆಗ್ಬಹುದು, ದೈನಂದಿನ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು? ಅದು ಅಂದ್ರೆ ಒಂದು ಗ್ರೀಸಿಂಗ್ ಮಾಡ್ಬೇಕಾಗ್ತದೆ, ಮತ್ತೆ ಕಸ ಎಂತ ಇದ್ರೆ ಫಸ್ಟ್ ಕಸ ತೊಳೆದು ಹಾಕ್ಬೇಕು, ಇದಂತ ಮಣ್ಣು ಏನು ಬಾಕಿ ಆಗ್ಬಾರ್ದು, ಮಣ್ಣು ಬಾಕಿ ಆದ್ರೆ ಕಬ್ಬಿಣ ರಸ್ಟಿಂಗ್ ಆಗುತ್ತೆ. ಅದು ಮತ್ತೆ ಗ್ರೀಸಿಂಗ್ ಎಲ್ಲದಕ್ಕೂ ಒಂದು ಗ್ರೀಸಿಂಗ್ ಪಾಯಿಂಟ್ಸ್ ಇರುತ್ತೆ, ಒಂದು 10-15 ಪಾಯಿಂಟ್ಸ್ ಇರುತ್ತೆ, ಅದನ್ನ ನೋಡ್ಕೊಳ್ಬೇಕು. ಮತ್ತೆ ಬೇಸಿಕ್ ಎಂಜಿನ್ ಮೇಂಟೆನೆನ್ಸ್, ಆಯಿಲ್ ಚೆಕ್, ಎಂತ ಇದು ಬ್ಯಾಟ್ರಿ ಚೆಕ್, ಇದು ಎಂತ ಏರ್ ಫಿಲ್ಟರ್, ಅದನ್ನೆಲ್ಲ ಡೈಲಿ ಮೇಂಟೈನ್ ಮಾಡ್ಬೇಕು. ಮತ್ತೆ ಇದು ಹಾಳಾಗುವ ಪಾರ್ಟ್ಸ್ ಇದ್ರೆ ಅದನ್ನು ಮೇಂಟೈನ್ ಮಾಡುದು, ಯಾವ್ದಾದ್ರು ಎಂತ ಈ ಬೋಲ್ಟ್ ಯಾವ್ದಾದ್ರು ಲೂಸ್ ಆಗಿ ಟೈಟ್ ಮಾಡುದು, ಇಂಥ ವಿಷಯಗಳಿವೆ ಅಷ್ಟೇ. ಈಗ ಇದರ ಒಂದು ಕಾರ್ಯ ವ್ಯಾಪ್ತಿ ಎಷ್ಟು ದೂರದವರೆಗೆ ನಿಮ್ಮ ಮಿಷಿನರಿ ಎಲ್ಲ ಹೋಗ್ತದೆ? ಅಂದ್ರೆ ನಾವು ಇದು ಟ್ರಾಕ್ಟರ್ ಎಲ್ಲಿಗೂ ಬೇಕಿರೋ ಹೋಗ್ತದೆ. ಇದು 1 ಕಿಲೋಮೀಟರ್ಗೆ 15 ರೂಪಾಯಿ ತನಕ ಬಾಡಿಗೆ ಕೊಡ್ತಾರೆ, ಕಿಲೋಮೀಟರ್ ಬಾಡಿಗೆ. ಇವನ್ ವಿಟ್ಲದವರೆಗೂ ಹೋಗಿ ಮಾಡಿ ಬಂದದ್ದುಂಟು. ಹೆಚ್ಚಾಗಿ ಬೆಳ್ತಂಗಡಿ ಸುತ್ತಮುತ್ತ ಪ್ರದೇಶವನ್ನು ನೋಡ್ತೇವೆ. ಮತ್ತೆ ಇದು ದೂರ ಹೋದ್ರೆ ಇದು 2 ಅಥವಾ 3 ರೈತರು ಒಟ್ಟಿಗೆ ಇದ್ರೆ ಆ ಬಾಡಿಗೆ ಡಿವೈಡ್ ಆಗಿ ಸಿಗ್ತದೆ, ಆದ ಕಾರಣ ಅವ್ರಿಗೆ ಅನುಕೂಲ ಆಗುತ್ತೆ, ಒಬ್ರೇ ಕೊಡ್ಬೇಕಾದ ಪರಿಸ್ಥಿತಿ ಬರುವುದಿಲ್ಲ. 3-4 ದೊಡ್ಡ ದೊಡ್ಡ ರೈತರಿದ್ರೆ ಅವರಿಗೆ ಡಿವೈಡ್ ಆಗಿ ಸಿಗ್ತದೆ. 100 ಅಂದ್ರೆ 15 ಕಿಲೋಮೀಟರ್ಗೆ 15 ರೂಪಾಯಿ ಆದ್ರೆ ಒಂದು 20-30 ಕಿಲೋಮೀಟರ್ ಹೋಗುವ ಒಬ್ಬೊಬ್ಬರಿಗೆ 10 ಕಿಲೋಮೀಟರ್ ಇದೆ ಬತ್ತೆ ಬೀಳ್ತದೆ ಅಷ್ಟೇ. ಈಗ ಈ ಒಂದು ಪ್ರದೇಶದಲ್ಲಿ ಟ್ರಾಕ್ಟರ್ ಇಂದ ಮಾಡುವಂತಹ ಕೆಲಸಗಳು ಏನೇನು? ಅದೇ ಹೆಚ್ಚಾಗಿ ಭತ್ತಕ್ಕೆ ಇದು ಉಳುಮೆ ಮಾಡುದು, ಮತ್ತೆ ಭತ್ತವನ್ನು ಈ ಬೇಲರ್ ಉಪಯೋಗಿಸಿ ಇದು ಕಟ್ ಮಾಡಿ ಇಡುವಂತದ್ದು ಅದು ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ನಾವು ಬೇಲರ್ ಉಪಯೋಗ ಮಾಡುದಿಲ್ಲ, ನಮ್ಗೆ ಟ್ರಾಕ್ಟರ್ ಇದಕ್ಕೆ ಹೆಚ್ಚು 400 ಗಂಟೆ ಸೀಸನ್ ಅಲ್ಲಿ 400 ಗಂಟೆ ಕೆಲಸ ಇರತ್ತೆ. ಈ ಸುತ್ತಮುತ್ತಲಿರೋ ಯಾವ್ದು ಟ್ರಾಕ್ಟರ್ ಒಂದು ಟ್ರಾಕ್ಟರ್ ಇಷ್ಟು ಕೆಲಸ ಬರುವುದಿಲ್ಲ, ಅಷ್ಟು ಕೆಲಸ ನಾವು ಮಾಡ್ತೇವೆ. ಪವರ್ ಟಿಲ್ಲರ್ ಏನಂದ್ರೆ ನಾವು ಟ್ರಾಕ್ಟರ್ ಹೋಗುವ ಕಡೆ ಪವರ್ ಟಿಲ್ಲರ್ ಕಳಿಸುದೇ ಅಲ್ಲ, ಅದು ರೈತರಿಗೆ ಲಾಭದಾಯಕ ಅಲ್ಲ. ಇಲ್ಲಿಂದ ತಕೊಂಡು ಹೋಗ್ಲಿಕ್ಕೆ ಒಂದು ಗಾಡಿ ಬೇಕಾಗ್ತದೆ, ಇನ್ನು 500-1,000 ರೂಪಾಯಿ ಬಾಡಿಗೆ ಬೇಕಾಗ್ತದೆ. ಮತ್ತೆ ಅಲ್ಲಿ ಹೋಗಿ ಇದಾದ್ರೆ ಟ್ರಾಕ್ಟರ್ ಒಂದೇ ಆಪರೇಟರ್ ಸಾಕು, ಇದಕ್ಕೆ 2 ಆಪರೇಟರ್ ಬೇಕಾಗತ್ತೆ. ಮತ್ತೆ ಗಂಟೆ ಅದಕ್ಕಿಂತ 3-4 ಗಂಟೆ ಜಾಸ್ತಿ ಬೇಕಾಗತ್ತೆ. ಆದ್ರೆ ಪೆಟ್ರೋಲ್ ಹೆಚ್ಚು ಕಮ್ಮಿ ಅಷ್ಟೇ, ಇದು ಅದು 4.5 ಲೀಟರ್ ಪೆಟ್ರೋಲ್ ಕುಡಿಯುದ ಡೀಸೆಲ್ ಕುಡಿಯುದಾದ್ರೆ ಇದು 2.5 ಲೀಟರ್ ಕುಡಿತದೆ. ಅಂದ್ರೆ ಹೆಚ್ಚು ಕಮ್ಮಿ ಆಗಿ ಅಂದ್ರೆ ಅವರಿಗೆ 2x-3 ಜಾಸ್ತಿ ಖರ್ಚು ಬೀಳುತ್ತೆ ಟಿಲ್ಲರ್ ಅಲ್ಲಿ ಮಾಡುದಾದ್ರೆ. ಆದ ಕಾರಣ ಟಿಲ್ಲರ್ ಟ್ರಾಕ್ಟರ್ ಎಲ್ಲೆಲ್ಲ ಹೋಗ್ತದೆ, ಸಾಧ್ಯತೆ ಇದೆ ಹೋಗುದು ಅಲ್ಲಿಗೆಲ್ಲ ಟ್ರಾಕ್ಟರ್ ತಗೊಂಡೋಗ್ತದೆ. ಈವನ್ 4-5 ಫೀಟ್ ಅಡಿಯೆಲ್ಲ ಹತ್ಲಿಕ್ಕೆ ಹೊಡಿಲಿಕ್ಕೆ ಇದ್ರೆ ಅಲ್ಲಿಗೂ ನಮ್ಮ ಟ್ರಾಕ್ಟರ್ ಡ್ರೈವರ್ ಅದನ್ನೆಲ್ಲ ಇದು ಸಲೀಸಾಗಿ ತಗೊಂಡೋಗ್ಲಿಕ್ಕೆ ಆಗ್ತದೆ ಅವರಿಗೆ, ಆದ ಕಾರಣ ತಗೊಂಡು ಹೋಗ್ತಾರೆ. ಅದೇ ಅಲ್ಲದ ಕಡೆಯಲ್ಲಿ ಒಂದು ಎರಡು ಚಿಲ್ ಕೆಲವು ಕಡೆಯಲ್ಲಿ ಮಾತ್ರ ಟಿಲ್ಲರ್, ಮತ್ತೆ ಕೆಲವರಿಗೆ ಸಣ್ಣ ಸಣ್ಣ ಜಮೀನು, ಅದೇ ಅದಲ್ಲದೆ ಕೆಲವರಿಗೆ ಇದೆ ಟಿಲ್ಲರ್ ಅಲ್ಲೇ ಮಾಡ್ಬೇಕು ಆದ್ರೆ ಚಂದ ಆಗ್ತದೆ ಅಂತೇಳಿ ಅಂತವರಿಗೂ ಟಿಲ್ಲರ್ ಕೊಡ್ತಾರೆ. ಆಮೇಲೆ ಈಗ ಈ ಮೆಷಿನ್ ನಾಟಿ ಅಂತ ಹೇಳ್ತೀವಲ್ಲ, ಇದರ ಒಂದು ವಿಷಯ ಏನು, ಯಾವ ರೀತಿ ಇದನ್ನ ಅಳವಡಿಸಿಕೊಳ್ಳಬಹುದು, ಮತ್ತೆ ಈ ಟ್ರೇಗಳ ಒಂದು ಉಪಯೋಗ ಅಲ್ಲ? ಅದೇ ಇದು ಎರಡು ಟೈಪ್ ಇದ್ ಮೆಷಿನ್ ಬರ್ತದೆ ಇದು ಅಂತ ನೇಜಿ ನಾಡುವುದು. ಒಂದು ಎಂತ ವಾಕ್ ಬಿಹ್ಯಾಂಡ್ ಅದ್ ನಾಲ್ಕು ಅಥವಾ ಅಂದ್ರೆ ನಾಲ್ಕು ಅಥವಾ ಆರು ನೇಜಿ ನಾಡ್ಲಿಕ್ಕೆ ಆಗ್ತದೆ ಒಂದೇ ಸಲದಲ್ಲಿ. ಅದಲ್ಲದ್ರೆ ಇದು ಅಂದ್ರೆ ಡ್ರೈವಿಂಗ್ ಟೈಪ್ ಬರುತ್ತೆ, ಅದು ಟ್ರ್ಯಾಕ್ಟರ್ ಸರಿ ಸಮಾನವಾಗಿ ಕಾಣುತ್ತೆ. ಇದರಲ್ಲಿ ವಾಕ್ ಬಿಹ್ಯಾಂಡ್ ಅಲ್ಲಿ ಅಂದ್ರೆ ಇದು ಅಂದ್ರೆ ಎಲ್ಲಿಗೂ ತಗೊಂಡು ಹೋಗ್ಲಿಕ್ಕೆ ಆಗ್ಬಹುದು, ಜಾಸ್ತಿ ಒಂದು 4 ಫೀಟ್ ಜಾಸ್ತಿ ಜಾಗ ಏನು ಬೇಕಾಗುದಿಲ್ಲ. ಮತ್ತೆ ಗಾಡಿಗೆ ಹತ್ತಿರಿಸೋದು ಇಳಿಸೋದು ಬಾರಿ ಸುಲಭ ಆಗಿರುತ್ತೆ. ಈ ಡ್ರೈವಿಂಗ್ ಜಾಸ್ತಿ ಮಾಡುತ್ತೆ, ಆದ್ರೆ ಹತ್ತಿಸೋದು ಇಳಿಸೋದು ಎಲ್ಲಕ್ಕೆ ದೊಡ್ಡ ಗಾಡಿ ಲಾರಿಗಳು ಬೇಕಾಗುತ್ತೆ. ಇದು ಎಂತ ಈ ವಾಕ್ ಬಿಹ್ಯಾಂಡ್ ಅದು ಎಸ್ಪೆಷಲಿ ಇದಂತ 4 ನಂಬರ್ ಇದು ವಾಕ್ ಬಿಹ್ಯಾಂಡ್ AP4 ಇದು NMR ಅಲ್ಲಿ ಬರುತ್ತೆ, ಮತ್ತೆ ಬೇರೆ ಬೇರೆ ಕಂಪನಿ ಇದು ಬರುತ್ತೆ. ಅದು ಹತ್ತಿಸೋದು ಇಳಿಸೋದಕ್ಕೂ ಖಾಲಿ ಒಂದು ಏಸ್ ಗಾಡಿ ಸಾಕಾಗತ್ತೆ. ಸೊ ಅದಕ್ಕೂ ಹತ್ತಿಸ್ಲಿಕ್ಕೂ ಹೆಚ್ಚು ಕಮ್ಮಿ ಒಬ್ಬರು ಅಥವಾ ಇಬ್ರು ಸಾಕಾಗತ್ತೆ. ಇದು ಇದ್ಕೊಂಡು ಅದ ಇದು ಅದಕ್ಕೆ ಟ್ರೇ ಅಲ್ಲಿ ಇಟ್ಟ ನೇಜೇ ಬೇಕಾಗತ್ತೆ. ಅದು ಟ್ರೇ ಅಂದ್ರೆ ಇಲ್ಲಿ ಕೊಡ್ತೇವೆ 1,000 ಟ್ರೇ ಇದೆ, 1,500 ಟ್ರೇ ಇದೆ. ಇದನ್ನ 6-9 ರೂಪಾಯಿವರೆಗೆ ಕೊಡ್ತೇವೆ ಬಾಡಿಗೆಗೆ, ಅಂದ್ರೆ ಒಂದು ಇಡೀ ಸೀಸನ್ಗೆ ಬಾಡಿಗೆ. ಸೊ ಅದಲ್ಲೇ ಮಾಡ್ಬೇಕು ಅಂತ ಹೇಳಿ ನಾವು ಅಡ್ವೈಸ್ ಮಾಡೋದು, ಅದನ್ನೇ ಮಾಡ್ಬೇಕು. ಅದು ಸಿಗದಿದ್ರೆ ಒಂದು ದೊಡ್ಡ ಜಾಗದಲ್ಲಿ ನೇಜಿ ಮಾಡಿ ಅದನ್ನು ಅದೇ ಪ್ಲಾಸ್ಟಿಕ್ ಶೀಟ್ ಕಟ್ ಮಾಡ್ಲಿಕ್ಕೆ ಹೋಗ್ತೇವೆ, ಅದು ಸ್ವಲ್ಪ ಸರಿ ಬರುವುದಿಲ್ಲ. ನಾವು ಇದರಲ್ಲಿ ಅಡ್ವೈಸ್ ಮಾಡ್ತೇವೆ ಮಾಡ್ಲಿಕ್ಕೆ. ಮತ್ತೆ ಅದಕ್ಕೆ ಮಣ್ಣು ಹಾಕುವಾಗ ಅದೇ ಮಣ್ಣು ಮತ್ತೆ ಹೊಯ್ಗೆ ಮಣ್ಣಿದ್ರೆ, ಸ್ವಲ್ಪ ಹೊಯ್ಗೆ ಮಣ್ಣಿದ್ರೆ ಒಳ್ಳೇದು, ಕಲ್ಲು ಜಾಸ್ತಿ ಇರಬಾರ್ದು, ಅದು ನಮ್ಮ ಇದು ಮೆಷಿನ್ಗೆ ಪೆಟ್ಟಾಗತ್ತೆ. ಅದೇ ಸ್ವಲ್ಪ ಗಾಳಿಸಿ ಹಾಕಿದ್ರೆ ಒಳ್ಳೇದು. ಗಾಳಿಸಿ ಹಾಕೋದಕ್ಕಿಂತ ನಾವು ಗಾಳಿಸಿ ಹಾಕುದು ಕೆಲಸ ಜಾಸ್ತಿ ಬೇಕಾಗ್ತದೆ ಅಂತೇಳಿ ನಾವು ಮಣ್ಣನ್ನು ನೀರ್ ಮಾಡಿ ಆ ನೀರ್ ತೆಗೆದು ಹಾಕುವಂತ ಪರಿಸ್ಥಿತಿ ಇದು ಮಾಡಿ, ಅದು ಅದಕ್ಕೆ ಜನ ಕಮ್ಮಿ ಬೇಕಾಗುತ್ತೆ. ಇದನ್ನು ಮಾಡ್ಲಿಕ್ಕೆ ಒಂದು ಇದಕ್ಕೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಒಂದಕ್ಕೆ 30-35 ರೂಪಾಯಿ ಬೇಕಾಗುತ್ತೆ ಒಂದು ಟ್ರೇಗೆ. ಅದಕ್ಕೆ ಜನರ ಕೆಲಸ ಅಂತ ಹೇಳಿ ಒಂದು ಅಂದಾಜು ಮಾಡಿ ನಾವು ಒಂದೆರಡು ಸಲ ನಾವು ಮಾಡಿಯೇ ಕೊಟ್ಟಿದ್ದೇವೆ ನೇಜನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಸರ್. ಈಗ ರೈತರ ಜಮೀನಿನಲ್ಲಿ ಇಂಥ ಒಂದು ಮೆಷಿನ್ ನಾಟಿ ಮಾಡಬೇಕಿದ್ರೆ ಮೊದಲೇ ಅವರು ಟ್ರೇನ ತಗೊಂಡು ಹೋಗಿ ಸಸಿನ ರೆಡಿ ಮಾಡಿ ಇಟ್ಕೋಬೇಕು. ಅದೇ ನಾವು ಎಂತ ಫಸ್ಟ್ ಬುಕ್ ಮಾಡ್ತಾರೆ 15 ದಿನ ಮುಂಚೆ, ನಾವು ಮತ್ತೆ ಹೇಳ್ತಾರೆ ಈ 15 ದಿನ ಮುಂದೆ ನಿಮ್ಗೆ ಬುಕ್ ಆಗಿದೆ ಈಗ ತಗೊಂಡು ಹೋಗಿ ಅಂತ. 12-15 ದಿನದೊಳಗೆ ನೇಜಿ ಮಾಡಿದ್ರೆ ಒಳ್ಳೆ ಪಿಳ್ಳೆ ಬರುತ್ತೆ, ದಪ್ಪಕ್ಕೆ ಬರುತ್ತೆ. 20-22 ದಿನವರೆಗೂ ನಡೀತದೆ, ಸ್ವಲ್ಪ ಪಿಳ್ಳೆ ಕಮ್ಮಿ ಬರುತ್ತೆ ಅಂತ ಅಷ್ಟೇ. ಆಮೇಲೆ ಈಗ ಮೆಷಿನ್ ನಾಟಿ ಮಾಡೋದಕ್ಕೆ ಪೂರ್ವ ಸಿದ್ಧತೆ ಅಂದ್ರೆ ಯಾವ ರೀತಿ ಮಾಡ್ಕೋಬೇಕು? ಈಗ ನೇಜಿ ಸಿದ್ಧ ಆದ ನಂತರ ಇದನ್ನ ಟ್ರೇನ್ ಇದಕ್ಕೆ ಟ್ರಾನ್ಸ್ಫರ್ ಮಾಡುವಂತದ್ದು ಅಂದ್ರೆ ಫಿಟ್ ಮಾಡುವಂತದ್ದೆಲ್ಲ ಹೇಗೆ? ಇದು ಟ್ರೇನ್ ಕೈಯಲ್ಲೇ ತೆಗೆದು ಮಿಷನ್ಗೆ ಇಡುವ ಅಷ್ಟೇ ವಿಷಯ ಇರೋದು. ಆದ್ರೆ ಮತ್ತೆ ಎಂತ ಅಂತ ಹೇಳಿದ್ರೆ ಇದು ನೀರಿನ ಅಂತ 4 ಇಂಚಿಗಿಂತ ಜಾಸ್ತಿ ಇರಬಾರ್ದು, ಅದು ತೇಲಿ ಹೋಗ್ತದೆ. ಆದ ಕಾರಣ ಇದು ಒಂದಿನ ಮುಂಚೆ ನೀರನ್ನು ಕಮ್ಮಿ ಮಾಡಿ ಮಳೆ ಬಂದು ಸ್ವಲ್ಪ ಜಾಸ್ತಿಯಾಗಿ ತೆಗೆದಿಟ್ಟು ಅಂದ್ರೆ ಮತ್ತೆ ಮಣ್ಣಿನ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವು ಮಣ್ಣಿಗೆ ನೀರು ಜಾಸ್ತಿ ಬೇಕಾಗುತ್ತೆ, ಕೆಲವು ಮಣ್ಣಿಗೆ ನೀರು ಕಮ್ಮಿ ಬೇಕಾಗುತ್ತೆ. ಅದು ಆಪರೇಟರ್ ಅವ್ರಿಗೆ ಗೊತ್ತಿರತ್ತೆ, ನಮಗೂ ಗೊತ್ತಿರತ್ತೆ. ಅಂದ್ರೆ ಒಂದು ಅಂದಾಜು, ಹೊಯ್ಗೆ ಮಣ್ಣು ಜಾಸ್ತಿ ಇರೋ ಸ್ವಲ್ಪ ನೀರು ಜಾಸ್ತಿ, ಇದು ಅಂದ್ರೆ ಆಚೆ ಮಣ್ಣು ಇದ್ರೆ ಸ್ವಲ್ಪ ನೀರು ಕಮ್ಮಿ ಇಟ್ಟರೆ ಆಯ್ತು. ಸಾಮಾನ್ಯ ಎಷ್ಟು ಅಂತರದಲ್ಲಿ ನಾಟಿ ಮಾಡುವಂತದ್ದು ಇದು ಅಂದ್ರೆ ಇದು 1/4 ಫೀಟ್ 1 ಫೀಟ್ ದೂರ ತನಕ ಇಡ್ಲಿಕ್ಕೆ ಆಗ್ತದೆ. ಈ ಅಂದ್ರೆ ಸೈಡ್ ಡೈಮೆನ್ಷನ್ ಇದು ಅಂತ 1 ಫೀಟ್ ಹತ್ರ ಬರ್ತದೆ, ಅದು ಫಿಕ್ಸ್ ಆಗಿರುತ್ತೆ, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಎದುರು ಹಿಂದೆಗೆ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ, 1/4 ಫೀಟ್ 1 ಫೀಟ್ ವರೆಗೆ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಅದು ಈಗ ಎಷ್ಟು ಬೇಕು ಅಂತ ಅವ್ರು ಹೇಳುವಂತದ್ದು? ಅದೇ ಕೆಲವರು ಹೇಳ್ತಾರೆ 1/4 ಮಾಡಿ, ದೂರ ದೂರ ಮಾಡಿ ಅಂತ ಹೇಳಿ. ಅಂದ್ರೆ ನಾವು ಸಾಧಾರಣವಾಗಿ ಒಂದೇ ಅಂದ್ರೆ ಆಲ್ಮೋಸ್ಟ್ 1/4 ಫೀಟ್ ವರೆಗೆ ಮೇಂಟೈನ್ ಮಾಡ್ತೇವೆ, ಅದೇ ಒಳ್ಳೇದು, ಪಿಳ್ಳೆ ಜಾಸ್ತಿ ಬರ್ತೇವೆ ಅಂತ ಹೇಳಿ. ಅಂದ್ರೆ ಕೆಲವರು ಇದು ಅಂದ್ರೆ ಅವರ ಆಚರಣೆ ಪ್ರಕಾರ ಹೇಳ್ತಾರೆ 1/4 ಇಡಿ ಕಮ್ಮಿ ಇಡಿ ಅಂತ ಹೇಳಿ, ಆಗ ಚೇಂಜ್ ಮಾಡ್ಬೇಕಾಗ್ತದೆ. ಈಗ ಒಂದು ಗುಳಿಯಲ್ಲಿ ಒಂದೇ ನೇಜಿ ನಾಟಿ ಮಾಡುವಂತದ್ದು ಎರಡೆರಡು ನೋಡ್ಕೊಂಡು? ಇಲ್ಲ, 2-3 ಸಾಧಾರಣ ಆಗಿರುತ್ತೆ. ಮತ್ತೆ ಇನ್ನೊಂದು ಅದರಲ್ಲಿ ಅಂತ ಟ್ರೇ ಅಲ್ಲಿ ಎಷ್ಟು ನೇಜಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ತುಂಬಾ ನೇಜಿ ಇದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ, ಮತ್ತೆ ಅದನ್ನು ಮೇಂಟೈನ್ ಮಾಡಬಹುದು. ಸ್ವಲ್ಪ ಫುಲ್ ಜಾಸ್ತಿ 1-8 ಗ್ರೇಡಿಂಗ್ ಇರುತ್ತೆ, 8 ಅಲ್ಲಿ ತುಂಬಾ ಜಾಸ್ತಿ ಬೀಳುತ್ತೆ, 1 ಅಲ್ಲಿ ತುಂಬಾ ಕಮ್ಮಿ ಬೀಳುತ್ತೆ. ಈಗ ಒಂದು ಸಾರಿ ಟ್ರ್ಯಾಕ್ಟರ್ ಪಾಸ್ ಆದ್ರೆ ಎಷ್ಟು ನೇಜಿ ನಾಟಿ ಮಾಡಬಹುದು? ಅದೇ ಇದು 4 ಲೈನ್ ಅಲ್ಲಿ ಒಂದು ಫುಲ್ ಒಂದರಲ್ಲಿ 4 ಲೈನ್ ಇರುತ್ತೆ, 4 ರಿಂದ ಅದೇ ಇದು ಮಿಷನ್ ಅಂತ 4 ರದ್ದಿದೆ 6 ರದ್ದಿದೆ. 6 ರದ್ದು ಹ್ಯಾಂಡಲ್ ಮಾಡ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ವಾಕ್ ಬಿಹ್ಯಾಂಡ್ ಟೈಪ್ ಅಲ್ಲಿ. ಇದರಲ್ಲಿ ಎಂತ ಡ್ರೈವಿಂಗ್ ಟೈಪ್ ಅಲ್ಲಿ 6 ಇರುತ್ತೆ, 6-8 ಎಲ್ಲ ಮ್ಯಾನೇಜ್ ಮಾಡಿ. ಆಮೇಲೆ ಈಗ ಕಟಾವು ಯಂತ್ರ ಏನಾದ್ರು ಉಂಟಾ ನಿಮ್ಮ ಹತ್ರ? ಕಟಾವು ಯಂತ್ರ ನಮ್ಮ ಹತ್ರ ಇಲ್ಲ, ಅಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಇದೆ, ಅವರಿಗೆ ಬೇಕಾದ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇವೆ. ಇದು ಬಿಟ್ಟು ಬೇರೆ ಏನು ಮಿಷಿನರಿ ಇದೀಗ ಟ್ರ್ಯಾಕ್ಟರ್ ಮತ್ತು ಪವರ್ ಟಿಲ್ಲರ್ ಅಲ್ಲದೆ? ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಅದೇ ಇದು ಅಂತ ಅಡಿಕೆ ಇದು ಅಂತ ಡಿಯಾಸ್ಕಿಂಗ್ ಅಥವಾ ಪೀಲರ್ ಮೆಷಿನ್ ಇದೆ. ಮತ್ತೆ ಇದು ಅಂತ ಗಾರ್ಡನ್ ಗಳಿಗೆ ಗಾರ್ಡನ್ ರೋಟೋವೇಟರ್ ಇದೆ ಚಿಕ್ಕದು. ಮತ್ತೆ ಇದು ಅದೇ ಟ್ರ್ಯಾಕ್ಟರ್ ಇದು ಅಪ್ಲಿಕೆಂಟ್ಸ್ ಹಾರ್ವೆಸ್ಟರ್ ಇದೆ, ಕಲ್ಟಿವೇಟರ್ ಇದೆ, ಇದು ಇದು ಕಲ್ಟಿವೇಟರ್ ಇದೆ, ಟ್ರಾಲಿಸ್ ಇದೆ, ಇದೆಲ್ಲ ಮೇಂಟೈನ್ ಮಾಡ್ತೇವೆ. ಮತ್ತೆ ಇವನ್ ಅಂತ ಇದು ಅಂತ ಕಟಿಂಗ್ ಮಿಷನ್ ಇದೆ, ಇದನ್ನೆಲ್ಲ ಕಟ್ ಮಾಡಿ ವೀಡ್ ಕಟ್ಟರ್, ವೀಡ್ ಕಟ್ಟರ್ ಇದೆ, ಎರಡು ವೀಡ್ ಕಟ್ಟರ್ ಇದೆ. ಅದಲ್ಲದೆ ಇದನ್ನು ಅಂತ ಇದು ಕೃಷಿಯಿಂದ ಬರೋ ಇದನ್ನೆಲ್ಲ ಕಟ್ ಮಾಡಿ ಹಾಕೋದು ಒಂದು ದೊಡ್ಡ ಮಿಷನ್ ಇದೆ. ಅಂತ ಇದು ಕತ್ತರಿಸುವ ಕತ್ತರಿಸುವ ಯಂತ್ರ ಇದೆ, ದೊಡ್ಡ ಮಿಷನ್ ಇದೆ. ಅದು ಟ್ರ್ಯಾಕ್ಟರ್ ಬೇಸ್ಡ್ ಅದೇ ಚಾಪ್ ಕಟ್ಟರ್, ಚಾಪ್ ಕಟ್ಟರ್ ಇದೆ ದೊಡ್ಡ. ಆಮೇಲೆ ಈಗ ಜೇನು ಪೆಟ್ಟಿಗೆಯೂ ಕೂಡ ಸಾಕಷ್ಟು ಇವೆ. ಅದೇ ಜೇನು ಪೆಟ್ಟಿಗೆ ಅದೇ ಮಾಡ್ತಿದ್ದೇವೆ, ಅದನ್ನ ಸೇಲ್ ಮಾಡ್ತೇವೆ. ಎಲ್ಲಾ ಟೈಪ್ ಸೇಲ್ಸ್ ಮಾಡ್ತೇವೆ, ಅಂದ್ರೆ ಜೇನು ಪೆಟ್ಟಿಗೆ ಆಗಿರ್ಲಿ, ಅದಕ್ಕೆ ಬೇಕಾದ ಉಪಕರಣ ಆಗಿರ್ಲಿ, ಅಥವಾ ಜೇನನ್ನು ಸೇಲ್ ಮಾಡ್ತಿದ್ದೆ. ಇದು ಜೇನು ತೆಗೆಯುವಂತ ಮಿಷಿನರಿ, ಅದನ್ನು ಸೇಲ್ ಮಾಡುವಂತದ್ದು ಅಥವಾ ಬಾಡಿಗೆ ಕೊಡ್ತೀರಾ? ಅಲ್ಲ, ಸೇಲೇ ಮಾಡ್ತೇವೆ. ಬೇಕಾದ್ರೆ ಇಲ್ಲಿ ಬಂದು ಕೆಲವರು ತಗೊಂಡು ಹೋಗ್ತಾರೆ, ಒಮ್ಮೆ ಒಂದಿನ ತಗೊಂಡು ಹೋಗಿ ವಾಪಸ್ ಕೊಡ್ತಾರೆ, ಅದೆಲ್ಲ ಮಾಡ್ತಾರೆ. ಅದೇ ಇದೆಲ್ಲ ಅಂದ್ರೆ ಕಟ್ಟುಪಾಡೇನು ಮಾಡ್ಲಿಲ್ಲ, ತಗೊಂಡು ಹೋಗ್ತಾರೆ. ಕೆಲವರಿಗೆ ಪರ್ಚೇಸ್ ಮಾಡೋರು ಇರ್ತಾರೆ. ಅದು ಜೇನ್, ನಮ್ಗೆ ಸಪ್ಲೈಯರ್ಸ್ ಜೇನ್ ತಂದು ಕೊಡುವಂತದ್ದು. ಈಗ ಜೇನನ್ನ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವ ವ್ಯವಸ್ಥೆ ಕೂಡ ಉಂಟಾ? ಹೌದು, ಇದು ಪ್ಯಾಕ್ ಮಾಡಿ ಅಂದ್ರೆ ಸೇಲ್ ಮಾಡ್ತೇವೆ. ಲಾಸ್ಟ್ ಟೈಮ್ 10 ಟನ್ ಜೇನು ಸೇಲ್ ಮಾಡಿದ್ದೇವೆ ನಮ್ದೇ ಬ್ರ್ಯಾಂಡ್ ಅಲ್ಲಿ. ಇದು ಸ್ಫೂರ್ತಿ ಅಂತ ಹೇಳೋ ಬ್ರ್ಯಾಂಡ್ ಮಾಡಿದ್ದೇವೆ, ಅದ್ರಲ್ಲಿ ಸೇಲ್ ಮಾಡ್ತೇವೆ. ಇದು ಎಫ್ಸಿಐ ಲೈಸೆನ್ಸ್ ಎಲ್ಲ ಇದೆ, ಸೇಲ್ ಮಾಡ್ತೀವಿ. 250 ರೂಪಾಯಿ ರೇಟ್ ಅಲ್ಲಿ ಸೇಲ್ ಮಾಡ್ತೇವೆ. ಅಂದ್ರೆ ಈಗ ಸ್ಥಳೀಯವಾಗಿ ಅಷ್ಟು ಜೇನು ಸಂಗ್ರಹ ಆಗ್ತದೋ ಹೊರಗಿನ ತರಬೇಕಾಗ್ತದೆ? ಅದೇ ಸ್ಥಳೀಯವಾಗಿ, ಸ್ಥಳೀಯವಾಗಿ ಅಂದ್ರೆ ಇದು ದೊಡ್ಡ ಡೀಲರ್ ಇದ್ದಾರೆ, ಒಂದೆರಡು ಜನ ನಮ್ಗೆ ಕಾಂಟ್ಯಾಕ್ಟ್ ಇದೆ ಸ್ಥಳೀಯವಾಗಿ. ಅಂದ್ರೆ ಬೇರೆ ಯಾರು ಕೆಲವರ ತೋಟದಲ್ಲೆಲ್ಲ ಇದು ಅಂತ ಜೇನು ಪೆಟ್ಟಿಗೆ ಇಟ್ಟು ಅಲ್ಲಿ ತಗೊಳ್ಳೋರು ಇರ್ತಾರೆ. ಅವ್ರ ಹತ್ರ ಒಂದು 10-12 ಟನ್ ಅವ್ರ ಹತ್ರ ಇದೆ, ಮತ್ತೆ ನಾವು ಮಾಡ್ತೇವೆ ಒಂದು 5-6 ಟನ್. ನಮ್ದು ನಾವು ಕೊಟ್ಟವ್ರು ವಾಪಸ್ ತಂದು ಕೊಡುವಂತದ್ದು ಇರುತ್ತೆ. ನಮ್ದು ಮಾಡಿ ಸ್ವಂತಕ್ಕೂ ಮಾಡಿ ಅಂದ್ರೆ ನಮ್ಗೆ ಕೊಟ್ಟ ರೈತರ ಸ್ವಂತಕ್ಕೂ ಮಾಡಿ ಅವರು ತಂದು ಕೊಡ್ತಾರೆ. ಡೀಲರ್ಸ್ಗಿಂತ ಸ್ವಲ್ಪ ಜಾಸ್ತಿ ಹಣ ಕೊಡ್ತೇವೆ. 10 ಟನ್ ಡೀಲರ್ಸ್ಗೆ ಇದು ಕಮ್ಮಿ ಕೊಡೋದಕ್ಕಿಂತ 20 ರೂಪಾಯಿ ಜಾಸ್ತಿ ಕೊಡ್ತೇವೆ ಲೋಕಲ್ ಸಪ್ಲೈಯರ್ಸ್ಗೆ. ನೀವು MBA ವಿದ್ಯಾರ್ಥಿ, MBA ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಲಾಕ್ಡೌನ್ ಕೂಡ ಸಮಯ ಬಂದಿದೆ, ಜೊತೆಗೆ ಕೃಷಿಯನ್ನು ಹತ್ತಿರದಿಂದ ನೋಡುವಂತಹ ಒಂದು ಅವಕಾಶವೂ ಕೂಡ ನಿಮಗೆ ಒದಗಿ ಬಂದಿದೆ, ಏನ್ ಹೇಳೋದಕ್ಕೆ ಬಯಸ್ತೀವಿ? ಹೌದು ಸರ್, ಅದು ಒಳ್ಳೆ ಅನುಭವ ಇತ್ತು. ನಾನು ಅಂದ್ರೆ 3rd year ಪ್ರಾಜೆಕ್ಟ್ ಇದೆ, FPO ದ ಮೇಲೆ ಮಾಡಿದ್ದೇನೆ. ಒಳ್ಳೆ ಇದೆ ಅಂತ ಒಳ್ಳೆ ಅಭಿಪ್ರಾಯ ಬಂದಿದೆ ಅದರ ಮೇಲೆ ಸರ್. ಇದನ್ನ ಅಂದ್ರೆ ಇದು ಸಾಧಾರಣವಾಗಿ ಮಾರ್ಕೆಟಿಂಗ್ ಅಥವಾ ಅಡ್ಮಿನಿಸ್ಟ್ರೇಷನ್ ಇದು ಮಾತಾಡುವಾಗ ಅರ್ಬನ್ ಸೊಸೈಟಿಯ ಬಗ್ಗೆ ಮಾತಾಡ್ತೇವೆ. ಆದ್ರೆ ರೂರಲ್ ಸೆಕ್ಟರ್ ಅಲ್ಲಿ ಅದರಲ್ಲಿರೋ ವ್ಯತ್ಯಾಸ ಏನಿದೆ ಅದೆಲ್ಲ ಹತ್ತಿರದಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಈಗ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ಈ ಸುಧಾರಣೆ ಅಂತಂದ್ರೆ FPO ಬಂದ ಮೇಲೆ ಯಾವ ರೀತಿ ರೈತರಿಗೆ ಅನುಕೂಲ ಆಗಬಹುದು? ಇದೇ FPO ಒಂದು ಕಂಪನಿ ಆಗಿದ್ರು ಸಹ ಒಂದು ಕೋಆಪರೇಟಿವ್ ಸೆಕ್ಟರ್ ಅಥವಾ ಅದರ ಇದು ಎಸೆನ್ಸಿಯಲಿ ಕೆಲಸ ಮಾಡುವಂತ ಸಂಘಟನೆ ಆಗಿದೆ. ಆದ ಕಾರಣ ಇದು ಒಬ್ಬರ ಕೈವಾಡ ಆಗಿರ್ಲಿ, ಒಬ್ಬರ ಇದು ಮಿಸ್ಯೂಸ್ ಆಗುವಂತದ್ದು ಬಾರಿ ಕಮ್ಮಿ ಆಗಿದೆ. ಮತ್ತು ನಂಬಿಕೆ ಸಹ ಜಾಸ್ತಿ ಆಗಿದೆ. ಈ ಪ್ರೈವೇಟ್ ಕಂಪನಿಗಳಾಗಿರ್ಲಿ, ಅವರು ಅಂದ್ರೆ ತುಂಬಾ ಜನರು ಅನುಭವಿಸಿದ್ದಾರೆ, ಅವರಿಗೆ ಅವ್ರದ್ದಾದ ಕಥೆಗಳಿರುತ್ತೆ, ಹೇಗೆ ಇದು ಅಂತ ಮೋಸ ಹೋಗುವಂತ ಕಥೆಗಳಿದೆ. ಇದು FPO ಒಂದು ಸೊಸೈಟಿಯ ಮೂಲದಲ್ಲಿ ಕೆಲಸ ಮಾಡುವ ಕಾರಣ ಜನರಿಗೆ ಹತ್ತಿರದಿಂದ ಅನುಭವ ಮಾಡ್ಲಿಕ್ಕೆ ಆಗ್ತದೆ, ಅವರಿಗೆ ನಂಬಿಕೆ ಕೂಡ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಇಂತಹ FPO ಗಳಲ್ಲಿ 1,000 ಸದಸ್ಯರು ಇರ್ತಾರೆ, ಅವರ ಒಂದು ಜವಾಬ್ದಾರಿ ಏನು? ಅವರ ಜವಾಬ್ದಾರಿ ಒಂದು ಈ ಕಂಪನಿಯನ್ನು ನಡೆಸುವಂತದ್ದು. ಯಾರಾದ್ರೂ ಅಂದ್ರೆ ತಪ್ಪು ಕೆಲಸ ಮಾಡಿದ್ರೆ ಅದವರ ಹೊಣೆ ಆಗಿರ್ತದೆ, ಅದನ್ನು ಪ್ರಶ್ನೆ ಮಾಡುವಂತ. ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ. ಅದೇ ವಾಪಸ್ ಕೋಆಪರೇಟಿವ್ ಅಲ್ಲಿ ಈ ಕೋಆಪರೇಟಿವ್ ಮಹಾಸಭೆಯಲ್ಲಿ ಕೆಲವರು ಎದ್ದು ನಿಂತು ಪ್ರಶ್ನೆ ಕೇಳುವಂತದೆಲ್ಲ ನೋಡಿರ್ತೇವೆ. ಇದು ಇದ್ಯಾಕೆ 1 ರೂಪಾಯಿ ಜಾಸ್ತಿ, ಯಾಕೆ ಜಾಸ್ತಿ ಖರ್ಚಾಗಿದೆ, ಅದೆಲ್ಲ ವಿಷಯವನ್ನು ಅದಂದ್ರೆ ಒಬ್ಬರನ್ನು ಅಕೌಂಟೇಬಲ್ ಆಗಿ ಇಡುವಂತದ್ದು ಇದು ಅಂತ ರೈತರ ಮೆಂಬರ್ಸ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸಾಮಾನ್ಯವಾಗಿ ಕೃಷಿಗೆ ಪೂರಕವಾಗಿ ಒಂದಷ್ಟು ರಸಗೊಬ್ಬರವೋ ಅಥವಾ ಇನ್ನೇನು ಗೊಬ್ಬರವಾಗಬಹುದು ಅಥವಾ ಯಾವುದೋ ಒಂದು ಸಲಕರಣೆ ಆಗ್ಬೋದು, ಕೊಟ್ಟು ಪಿಕಾಸ್ನ ಅಂತದ್ದಿರಬಹುದು, ಇಂಥದನ್ನ ಓಪನ್ ಮಾರ್ಕೆಟ್ ನಲ್ಲಿ ನೀವು ಖರೀದಿ ಮಾಡಬೇಕಿದ್ರೆ ಜಾಸ್ತಿ ಬೆಲೆಯನ್ನು ಕೊಡಬೇಕಾಗ್ತದೆ. ಅದೇ ಹೋಲ್ಸೇಲ್ ದರದಲ್ಲಿ ಪಡೆಯುವುದಕ್ಕೂ ಕೂಡ ಇದರಲ್ಲಿ ಅವಕಾಶ ಇದುವ? ಹೌದು, ಅದು ಒಂದು ಕತ್ತಿಯನ್ನು ಇದೇ ಟ್ರ್ಯಾಕ್ಟರಿನ ಇದು ಬ್ಲೇಡ್ಗಳಿಂದ, ಬ್ಲೇಡ್ ಅಂದ್ರೆ 36 ಬ್ಲೇಡ್ ಒಂದು ಸೀಸನ್ ಅಲ್ಲಿ ಬಾಕಿ ಆಗ್ತದೆ. ಅದರಿಂದಲೇ ನಾವು ಇಲ್ಲೇ ಲೋಕಲ್ ಆಗಿರುವಂತ ಕತ್ತಿ ಮಾಡುವವರ ಕತ್ತಿ ಮಾಡಿಸಿ 350 ರೂಪಾಯಿ ಕತ್ತಿ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅದು ಎರಡು ಇಂಪಾರ್ಟೆನ್ಸ್ ಎಂತ ಅಂತ ಹೇಳಿದ್ರೆ, ಒಂದು ಹೋಲ್ಸೇಲ್ ಆಗಿ ನಾವೇ ಮಾಡಿಸುವ ಕಾರಣ ನಮಗೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆ ಇದು ಅಂತ ಹೋಲ್ಸೇಲ್ ರೇಟ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಮತ್ತೊಂದು ಟ್ರ್ಯಾಕ್ಟರ್ ಬ್ಲೇಡ್ ಇದ್ದು ಹೈ ಕ್ವಾಲಿಟಿ ಸ್ಟೀಲ್, ಸಾಧಾರಣವಾಗಿ ಸುತ್ತಮುತ್ತಲಲ್ಲಿ ಸಿಗುವ ಸ್ಟೀಲ್ಗಿಂತ ಇದು ಅಂತ ಮಣ್ಣಿಗೋಸ್ಕರವೇ ಮಾಡಿದ ಇದು ಸ್ಟೀಲ್ ಆದ ಕಾರಣ ಅದು ಜಾಸ್ತಿ ಇದು ಬಾಳಿಕೆ ಬರುತ್ತೆ, ಮತ್ತೆ ಇದು ಕ್ವಾಲಿಟಿ ಜಾಸ್ತಿ ಇರುತ್ತೆ, ರಸ್ಟಿಂಗ್ ಅದೆಲ್ಲ ಕಮ್ಮಿ ಆಗುತ್ತೆ. ಈಗ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ, ವಿಶೇಷವಾಗಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಆ FPO ಒಂದು ಜವಾಬ್ದಾರಿ ಏನು? ಅದೇ ನಾವು ಇದು ಎಸ್ಪೆಷಲಿ ಲಾಕ್ಡೌನ್ ಟೈಮಲ್ಲಿ ಕೆಲವರ ಇದು ಪಪ್ಪಾಯಿ ಆಗಿಲ್ಲ ಅದೆಲ್ಲ ಮಾಡಿಡುವ ಅಂದ್ರೆ ಪ್ರೊಡ್ಯೂಸ್ ಆದ್ಮೇಲೆ ಅದನ್ನ ಮಾರ್ಕೆಟ್ ಮಾಡೋಕೆ ಸಾಧ್ಯ ಆಗದಂತ ಸ್ಥಿತಿ ಬಂದಿತ್ತು. ನಾವು ಆಗ ಇದ್ದಂತ ನಮ್ದೇ

ಹಲವು ಬೆಳೆಗಳು ಕಳೆ ಗಿಡಗಂಟೆಗಳನ್ನು ಹಸಿರಲೆ ಗೊಬ್ಬರಕ್ಕಾಗಿ ಬೆಳೆಯುವ ಸಾಧ್ಯತೆಗಳ ಬಗ್ಗೆ ವಿಚಾರಿಸುವ ಸಂದರ್ಭದಲ್ಲಿ ಇಂದು ಇದು ಹೆಚ್ಚು ಪ್ರಚಲಿತವಾಗಿದೆ. ಆರೋಗ್ಯಕರ ಹಸಿರು ಸಸ್ಯಜನ್ಯ ಪದಾರ್ಥಗಳನ್ನು ಮಣ್ಣಿನ ಒಳಗಡೆ ಸೇರಿಸುವುದರಿಂದ ಹಸಿರು ಗೊಬ್ಬರ ಹಾಕುವಿಕೆ ಹೆಚ್ಚು ಪರಿಣಾಮಕಾರಿಯಾಗ್ತದೆ. ಯಾವುದೇ ಬೆಳೆಯನ್ನು ಇಡೀ ಬೆಳೆಯಾಗಿ ಬೆಳೆದು ಅದು ಹಸಿರಿರುವಾಗಲೇ ಅದನ್ನು ಬೆಳೆದ ಸ್ಥಳದಲ್ಲಿಯೇ ಭೂಮಿಯ ಫಲವತ್ತತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದಕ್ಕೆ ಅದೇ ಮಣ್ಣಿನಲ್ಲಿ ಸೇರಿಸುವುದನ್ನು ಸ್ಥಳದಲ್ಲಿಯೇ ಹಸಿರು ಗೊಬ್ಬರ ಹಾಕುವಿಕೆ ಅಥವಾ ಇನ್ಸಿಟು ಮೆನ್ಯೂರಿಂಗ್ ಎಂದು ಕರೆಯಬಹುದು. ಇನ್ನು ಸಾಧ್ಯವಾದ ಎಲ್ಲ ಮೂಲಗಳಿಂದ ಹಸಿರೆಲೆಗಳನ್ನು ಮತ್ತು ಹಸಿರು ಪದಾರ್ಥಗಳನ್ನು ಸಂಗ್ರಹಿಸಿ, ಅಂದರೆ ಹೊಲಗಳ ಬದುಗಳು ಅಥವಾ ಜಮೀನಿನಲ್ಲಿ ಬೆಳೆದಿರುವಂತಹ ಬಹುವಾರ್ಷಿಕ ಗಿಡಮರಗಳನ್ನು ಬೆಳೆಸಿಕೊಂಡು ಅವುಗಳ ಸೊಪ್ಪನ್ನು ಮತ್ತು ಮೃದುವಾದ ಕಾಂಡಗಳನ್ನು ತಂದು ಮಣ್ಣಿನಲ್ಲಿ ಸೇರಿಸುವುದಕ್ಕೆ ಹಸಿರೆಲೆ ಗೊಬ್ಬರ ಹಾಕುವುದು ಅಂತ ಹೇಳಬಹುದು. ಇದು ಕೂಡ ಇನ್ನೊಂದು ವಿಧಾನ. ಹಸಿರು ಗೊಬ್ಬರ ಬೆಳೆಗಳು ಅವುಗಳ ಹೊಂದಿರಬೇಕಾದಂತಹ ಪೋಷಕಾಂಶಗಳ ಪ್ರಮಾಣ ಮತ್ತು ಮಣ್ಣಿನಲ್ಲಿ ಸೇರಿಸಬೇಕಾದಂತಹ ವಿವಿಧ ಹಂತಗಳನ್ನು ಈ ರೀತಿಯಾಗಿ ಹೇಳಬಹುದು. ಪ್ರಮುಖವಾಗಿ ಸೆಣಬು, ಡೈಂಚ, ಅಲಸಂಡಿ, ಹೆಸರು, ಹುರುಳಿ ಇವುಗಳನ್ನು ದ್ವಿದಳ ಧಾನ್ಯದ ಹಸಿರೆಲೆ ಗೊಬ್ಬರದ ಬೆಳೆಗಳಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆ. ಹಾಗೆಯೇ ಹಸಿರೆಲೆ ಗೊಬ್ಬರದ ಗಿಡಗಳು ಅಂತಂದರೆ ಗ್ಲಿರಿಸಿಡಿಯಾ, ಚೊಗಚೆ, ಹೊಂಗೆ, ಆಡುಸೋಗೆ, ಎಕ್ಕ, ಕೊಳಂಜಿ, ಲ್ಯಾಂಟನ ಇವನ್ನು ಕೂಡ ಬೆಳೆಸಬಹುದು. ಬಹುವಾರ್ಷಿಕ ಅರಣ್ಯ ಕಳೆಗಳು ಮುಖ್ಯವಾಗಿ ಯುಪಟೋರಿಯಂ, ಕ್ಯಾಸಿಯಾ ಇವುಗಳನ್ನು ಕೂಡ ಬೆಳೆಸುವುದಕ್ಕೆ ಅವಕಾಶ ಇದೆ. ಇವುಗಳನ್ನು ಕೂಡ ಸಾವಯವ ಕೃಷಿಯಲ್ಲಿ ಬಳಸಬಹುದು. ಹಸಿರು ಗೊಬ್ಬರಕ್ಕಾಗಿ ಬೆಳೆಸುವಂತಹ ಬೆಳೆಗಳಲ್ಲಿ ಇರಬೇಕಾದಂತಹ ಕೆಲವೊಂದು ವಿಶೇಷ ಲಕ್ಷಣಗಳು ಅಂತಂದರೆ ಈ ಬೆಳೆಗಳ ಬೀಜಗಳು ಸುಲಭವಾಗಿ ಮೊಳಕೆ ಒಡೆಯುವ ಹಾಗಿರಬೇಕು ಅಥವಾ ಕಾಂಡ ಇಲ್ಲವೇ ಬೇರುಳ್ಳ ತುಂಡುಗಳು ಸುಲಭವಾಗಿ ಚಿಗುರುವ ಹಾಗಿರಬೇಕು. ಪ್ರಾರಂಭಿಕ ಹಂತದಲ್ಲಿ ಶೀಘ್ರವಾಗಿ ಬೆಳೆದು ಕಳೆಗಳನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗಬೇಕು. ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಸಿರೆಲೆ ಎಲೆಗಳನ್ನು ಬಿಡುವ ಹಾಗಿರಬೇಕು. ಹೆಚ್ಚು ಕಟ್ಟಿಗೆಯುತ ಸೆಲ್ಯುಲೋಸ್, ಲಿಗ್ನಿನ್ ಹೊಂದಿದ ಪದಾರ್ಥ ಹೊಂದಿರದೇ ಇದ್ದರೆ ಬಹಳ ಒಳ್ಳೆಯದು. ಹೆಚ್ಚು ಎಲೆಗಳನ್ನು ಹೊಂದಿದರೆ ಬಹಳ ಬೇಗನೆ ಕಳೆಯುವುದಕ್ಕೆ ಅನುಕೂಲವಾಗ್ತದೆ. ಆಳವಾದ ತಾಯಿ ಬೇರುಗಳನ್ನು ಹೊಂದಿದರೆ ಒಳ್ಳೆಯದು. ಇದರಿಂದ ಮಣ್ಣಿನ ಕೆಳಗಿನ ಪದರುಗಳಿಂದ ಪೋಷಕಾಂಶ ಮತ್ತು ತೇವಾಂಶವನ್ನು ಹೀರಿಕೊಂಡು ಬೆಳವಣಿಗೆ ಹೊಂದುವುದಕ್ಕೆ ಅನುಕೂಲವಾಗ್ತದೆ. ಹಸಿರೆಲೆ ಗೊಬ್ಬರಗಳ ಸದುಪಯೋಗ ಕಡಿಮೆ ಫಲವತ್ತತೆ ಹೊಂದಿದ ಭೂಮಿಗಳಲ್ಲಿಯೇ ಹೆಚ್ಚಿಗೆ ಬೇಕಾಗಿರುವುದರಿಂದ ಉಸುಕು ಮಣ್ಣು ಮತ್ತು ಸರಿಯಾದ ರಚನೆ ಹೊಂದಿರದೇ ಇರುವಂತಹ ಜೇಡಿಮಣ್ಣುಗಳಲ್ಲಿಯೂ ಕೂಡ ಇವು ಸುಲಭವಾಗಿ ಬೆಳೆಯುವ ಹಾಗಿದ್ದರೆ ಒಳ್ಳೆಯದು. ತೃಣಧಾನ್ಯದ ಹಸಿರು ಗೊಬ್ಬರದ ಬೆಳೆಗಳಿಗೆ ಹೋಲಿಸಿದರೆ ದ್ವಿದಳ ಧಾನ್ಯದ ಹಸಿರು ಗೊಬ್ಬರದ ಬೆಳೆಗಳು ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಸ್ಥಿರೀಕರಿಸುವುದರಲ್ಲಿ ಮತ್ತು ಮಣ್ಣಿನಲ್ಲಿ ಸಾವಯವ ಕ್ರಿಯೆಯನ್ನು ವೇಗಗೊಳಿಸುವಲ್ಲಿ ನೆರವಾಗ್ತವೆ. ಇವಲ್ಲದೆ ದ್ವಿದಳ ಧಾನ್ಯದ ಬೆಳೆಗಳು ಹೂ ಬರುವುದಕ್ಕಿಂತ ಪೂರ್ವದಲ್ಲಿ ಹುಲುಸಾಗಿ ಬೆಳೆಯುವುದೇ ಹೆಚ್ಚಿನ ತೇವಾಂಶವನ್ನು ಶೇಖರಿಸಿಟ್ಟುಕೊಂಡು ಅವುಗಳನ್ನು ಭೂಮಿಯಲ್ಲಿ ಸೇರಿಸಿದಾಗ ಬೇಗನೆ ಕಳೆಯುತ್ತವೆ ಮತ್ತು ಈ ಹಂತದಲ್ಲಿ ಸಾರಜನಕದ ಪ್ರಮಾಣ ಉಳಿದ ಬೆಳವಣಿಗೆ ಹಂತಗಳಿಗೆ ಹೋಲಿಸಿದಾಗ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ. ಈ ಎಲ್ಲ ಕಾರಣಗಳಿಂದಾಗಿ ಹಸಿರೆಲೆ ಗೊಬ್ಬರಕ್ಕಾಗಿ ದ್ವಿದಳ ಧಾನ್ಯದ ಬೆಳೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತದೆ. ಇವು ಬಹುವಾರ್ಷಿಕ ಬೆಳೆಗಳಾಗಿದ್ದು ಭೂಮಿಯನ್ನು ಹೊದಿಕೆ ಮಾಡುವಂತಿರಬೇಕು. ಹಸಿರು ಗೊಬ್ಬರದ ಬೆಳೆಗಳು, ಪೊದೆಗಳು, ಗಿಡಮರಗಳು ಮಣ್ಣಿನ ಮೇಲ್ಮೈಗೆ ಹೊದಿಕೆಯಾಗಿ ಮಳೆ, ಗಾಳಿ ಹಾಗೂ ಬಿಸಿಲಿನಿಂದ ರಕ್ಷಣೆಯನ್ನು ಒದಗಿಸುತ್ತವೆ. ಆಳವಾದ ಬೇರುಳ್ಳ ಮತ್ತು ಬರ ನಿರೋಧಕ ಶಕ್ತಿ ಹೊಂದಿದ ಬೆಳೆಗಳಾದರೆ ಒಣ ಬೇಸಾಯದಲ್ಲಿ ಬೆಳೆಯುವುದಕ್ಕೆ ಸೂಕ್ತವಾದಂತಹ ತಳಿಗಳಾಗಿವೆ. ಇನ್ನು ಹಸಿರೆಲೆ ಗೊಬ್ಬರದ ಬಳಕೆಯಿಂದಾಗಿ ಅನೇಕ ಉಪಯೋಗಗಳಿವೆ. ಹಸಿರು ಗೊಬ್ಬರವನ್ನು ನೀಡುವಂತಹ ಬೆಳೆಗಳು ದ್ವಿದಳ ಜಾತಿಗೆ ಸೇರಿರುವುದರಿಂದ ಸಾರಜನಕ ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಹಸಿರು ಗೊಬ್ಬರ ನೀಡುವ ಬೆಳೆಗಳನ್ನು ಬೆಳೆದು ಮಣ್ಣಿನಲ್ಲಿ ಸೇರಿಸುವುದರಿಂದ ನೀರಾವರಿಯಲ್ಲಿ ಪ್ರತಿ ಹೆಕ್ಟೇರ್ಗೆ ಸುಮಾರು 4-10 ಟನ್ನಷ್ಟು ಹಸಿರು ಗೊಬ್ಬರ ದೊರೆಯುವುದೇ ಅಲ್ಲದೆ ಪ್ರತಿ ಹೆಕ್ಟೇರ್ಗೆ ಸುಮಾರು 25-50 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಮಣ್ಣಿಗೆ ಕೊಟ್ಟ ಹಾಗಾಗ್ತದೆ. ಇದೇ ರೀತಿ ಒಣ ಬೇಸಾಯದಲ್ಲಿ ಪ್ರತಿ ಹೆಕ್ಟೇರ್ಗೆ 1-1.5 ಟನ್ನಷ್ಟು ಹಸಿರು ಗೊಬ್ಬರವನ್ನು ಹಾಕುವುದರಿಂದ 15-25 ಕಿಲೋದಷ್ಟು ಸಾರಜನಕವನ್ನು ಮಣ್ಣಿಗೆ ಪೂರೈಸಿದ ಹಾಗಾಗ್ತದೆ. ಹೀಗೆ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೆ ಪದ್ಧತಿಯಲ್ಲಿ ಅಳವಡಿಸಿಕೊಂಡಾಗ ಸಂಗಾತಿ ಬೆಳೆಗೆ ಇಲ್ಲವೇ ಮುಂದಿನ ಬೆಳೆಗೆ ಶಿಫಾರಸು ಮಾಡಿರುವಂತಹ ಸಾರಜನಕ ರಸಗೊಬ್ಬರದಲ್ಲಿ 50% ಕಡಿತಗೊಳಿಸಬಹುದು. ನೀರಾವರಿಯಲ್ಲಾದರೆ 25% ಪ್ರಮಾಣದ ರಸಗೊಬ್ಬರವನ್ನು ಬಳಸಿದರೆ ಸಾಕಾಗ್ತದೆ. ಭೂಮಿಯನ್ನು ಹಡಿಲು ಬಿಡದೆ ಹಸಿರೆಲೆ ಗೊಬ್ಬರದ ಬೀಜಗಳನ್ನು ಹಾಕಿ ಇವುಗಳನ್ನು ಬೆಳೆಯುವುದರಿಂದ ಬಸಿದು ಹೋಗುವ ಸಾರಜನಕವನ್ನು ಹೀರಿಕೊಂಡು ತಮ್ಮ ಅಂಗಾಂಗಗಳಲ್ಲಿ ಸಂಗ್ರಹಿಸಿಟ್ಟುಕೊಂಡು ಇವುಗಳನ್ನು ಮಣ್ಣಿನೊಂದಿಗೆ ಸೇರಿಸಿದಾಗ ಇವು ಮರಳಿ ಸಾರಜನಕವನ್ನು ಲಭ್ಯವಿರುವ ರೂಪದಲ್ಲಿ ಭೂಮಿಗೆ ಸೇರಿಸುವುದಕ್ಕೆ ಸಹಾಯ ಮಾಡುತ್ತದೆ. ಹಸಿರೆಲೆ ಗೊಬ್ಬರ ಬೆಳೆಗಳನ್ನು ಭೂಮಿಗೆ ಸೇರಿಸಿದಾಗ ಇವು ನಿರೇಂದ್ರಿಯ ರಂಜಕವನ್ನು ಹೀರಿಕೊಂಡು ಸೇಂದ್ರಿಯ ರಂಜಕವನ್ನಾಗಿ ಪರಿವರ್ತಿಸುವುದೇ ಅಲ್ಲದೆ ಇವುಗಳನ್ನು ಭೂಮಿಯಲ್ಲಿ ಕಳಿಸಲ್ಪಟ್ಟಾಗ ರಂಜಕವು ಇನ್ನುಳಿದ ಬೆಳೆಗಳಿಗೆ ಲಭ್ಯವಾಗುವ ಹಾಗೆ ಮಾಡುತ್ತದೆ. ಇದಲ್ಲದೆ ಹಸಿರು ಗೊಬ್ಬರಗಳನ್ನು ಭೂಮಿಗೆ ಸೇರಿಸಿದಾಗ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ದೊರೆತು ಅವುಗಳ ಸಂಖ್ಯೆ ವೃದ್ಧಿಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗಿ ಅದು ಮಣ್ಣಿನಲ್ಲಿ ಲಭ್ಯವಿರುವ ತೇವಾಂಶದೊಂದಿಗೆ ರಾಸಾಯನಿಕ ಕ್ರಿಯೆಯನ್ನು ಹೊಂದಿ ಕೆಲವು ಆಮ್ಲಗಳ ಉತ್ಪತ್ತಿಯಾಗಿ ಭೂಮಿಯಲ್ಲಿ ಅಲಭ್ಯ ಸ್ಥಿತಿಯಲ್ಲಿರುವಂತಹ ರಂಜಕವನ್ನು ಬೆಳೆಗಳಿಗೆ ದೊರೆಯುವ ಹಾಗೆ ಮಾಡುತ್ತದೆ. ಅದೇ ರೀತಿ ಸುಣ್ಣದ ಕರಗುವ ಪ್ರಮಾಣ ಮತ್ತು ಇನ್ನಿತರ ಪೋಷಕಾಂಶಗಳು ಬೆಳೆಗಳಿಗೆ ಲಭ್ಯವಾಗುವ ಪ್ರಮಾಣವು ಕೂಡ ಹೆಚ್ಚಾಗ್ತದೆ. ಹಸಿರು ಗೊಬ್ಬರದ ಬೆಳೆಗಳು ಸಾಮಾನ್ಯವಾಗಿ ಉದ್ದವಾದ ತಾಯಿ ಬೇರುಗಳನ್ನು ಹೊಂದಿರುವುದರಿಂದ ಭೂಮಿಯ ವಿವಿಧ ಪದರಗಳಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಈ ಬೆಳೆಗಳನ್ನು ಮಣ್ಣಿನೊಂದಿಗೆ ಸೇರಿಸಿದಾಗ ಕೆಳಗಿನ ಪದರಗಳಲ್ಲಿರುವಂತಹ ಪೋಷಕಾಂಶಗಳನ್ನು ಭೂಮಿಯ ಮೇಲ್ಪದರಗಳಲ್ಲಿ ಸೇಂದ್ರೀಕರಿಸುವುದರಿಂದ ಈ ಪೋಷಕಾಂಶಗಳು ಮುಂದಿನ ಬೆಳವಣಿಗೆಗೆ ಉಪಯೋಗವಾಗುವುದಕ್ಕೆ ಅನುಕೂಲವಾಗುತ್ತದೆ. ಜೇಡಿ ಮಣ್ಣಿನಲ್ಲಿ ಈ ಬೆಳೆಗಳನ್ನು ಬೆಳೆದಾಗ ಇವುಗಳ ಬೇರುಗಳು ತೀರ ಆಳಕ್ಕೆ ಪಸರಿಸುವುದರಿಂದ ಒಳಮಣ್ಣಿನ ಭೌತಿಕ ಗುಣಮಟ್ಟ ಸುಧಾರಿಸಿ ಮಣ್ಣಿನಲ್ಲಿ ನೀರು ಮತ್ತು ಗಾಳಿಯ ಅನುಪಾತ ಸುಧಾರಿಸಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಮತ್ತು ನೀರು ವಸಿಯುವಿಕೆಯ ಪ್ರಮಾಣ ಹೆಚ್ಚಾಗ್ತದೆ. ಭೂಮಿ ಕ್ಷಾರವಾಗಿದ್ದರೆ ಇಂತಹ ಜಮೀನಿನಲ್ಲಿಯ ಬೆಳೆಗಳ ಬೆಳವಣಿಗೆಗೆ ಧಕ್ಕೆ ತರುವ ಲವಣಗಳು ಆಳಕ್ಕೆ ಬೆಸೆದು ಹೋಗುವುದರಿಂದ ಮಣ್ಣಿನ ಗುಣಧರ್ಮ ಸುಧಾರಿಸುತ್ತದೆ. ಹಸಿರೆಲೆ ಗೊಬ್ಬರದ ಬೆಳೆಯನ್ನು ಬೆಳೆಯುವುದರಿಂದ ಸೂಕ್ಷ್ಮಾಣುಜೀವಿಗಳಿಗೆ ಸಾವಯವ ಪದಾರ್ಥವು ಆಹಾರವಾಗಿ ದೊರೆಯುವುದರಿಂದ ಅವುಗಳ ಸಂಖ್ಯೆ ಮತ್ತು ಚಟುವಟಿಕೆ ಹೆಚ್ಚಾಗ್ತದೆ. ಇದು ಕೇವಲ ಸಾವಯವ ಪದಾರ್ಥಗಳನ್ನು ಕಳುಹಿಸುವ ಸೂಕ್ಷ್ಮಾಣುಜೀವಿಗಳಿಗೆ ಮಾತ್ರ ಸೀಮಿತವಾಗಿರದೆ ಸಾರ್ವಜನಿಕ ಸ್ಥಿರೀಕರಿಸುವ ಅಜಟೋ ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯನ್ನು ವೃದ್ಧಿಸುವಲ್ಲಿಯೂ ಕೂಡ ನೆರವಾಗ್ತವೆ. ಬೇರು ಜಂತುಹುಳ ರೋಗವನ್ನು ಹಸಿರೆಲೆ ಗೊಬ್ಬರ ಬಳಸುವುದರಿಂದ ನಿಯಂತ್ರಿಸಬಹುದು. ಹಸಿರೆಲೆ ಗೊಬ್ಬರಕ್ಕಾಗಿ ಬೆಳೆಯುವ ಬೆಳೆಗಳು ಸಾಮಾನ್ಯವಾಗಿ ಕಠಿಣತೆಯನ್ನು ಹೊಂದಿರುವುದರಿಂದ ಇವು ಶೀಘ್ರವಾಗಿ ಬೆಳೆದು ಕಳೆಗಳನ್ನು ನಿಯಂತ್ರಿಸುವಲ್ಲಿ ಸಹಕರಿಸುತ್ತವೆ. ಹಾಗೆ ಹಸಿರೆಲೆ ಗೊಬ್ಬರದ ಬೆಳೆಗಳು ಭೂಮಿಯ ಮೇಲ್ಪದರಿನ ಮಣ್ಣನ್ನು ಮಳೆಯ ನೀರಿನ ಹೊಡೆತದಿಂದ ರಕ್ಷಿಸುವುದೇ ಅಲ್ಲದೆ ಬಿದ್ದ ನೀರಿನ ಹರಿವಿಕೆಯ ಪ್ರಮಾಣವನ್ನು ನಿಯಂತ್ರಿಸಿ ಮಣ್ಣಿನ ಸವಕಳಿಯನ್ನು ಹತೋಟಿ ಮಾಡುತ್ತದೆ. ಇದರಿಂದ ಮಳೆ ನೀರು ಬಿದ್ದ ಸ್ಥಳದಲ್ಲಿಯೇ ಹೆಚ್ಚು ಹೊತ್ತು ಇಂಗುವುದಕ್ಕೆ ಸಹಾಯವಾಗುವುದರಿಂದ ನೀರು ಪೋಲಾಗುವುದನ್ನು ತಪ್ಪಿಸಬಹುದು. ಹಾಗೆಯೇ ಮಣ್ಣಿನ ರಚನೆಯೂ ಕೂಡ ಸುಧಾರಿಸುತ್ತದೆ. ಹಸಿರೆಲೆ ಗೊಬ್ಬರ ಇನ್ನುಳಿದ ಸಾವಯವ ಗೊಬ್ಬರಗಳಿಗಿಂತ ಕಡಿಮೆ ಖರ್ಚಿನದ್ದಾಗಿದೆ. ಹೊಲದಲ್ಲಿಯೇ ಹಸಿರು ಗೊಬ್ಬರವನ್ನು ಉತ್ಪಾದಿಸುವುದರಿಂದ ಇದನ್ನು ಬೇರೆಡೆಯಿಂದ ಸಂಗ್ರಹಿಸಿ ತರುವುದಕ್ಕೆ ಆಗಬಹುದಾದಂತಹ ಸಾಗಾಣಿಕೆ ಖರ್ಚನ್ನು ಕೂಡ ಕಡಿಮೆ ಮಾಡಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಯಾಕೋ ಎರಡು ದಿನದಿಂದ ಮೈಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ. ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ. ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವ್ ಯಾಕ್ರಿ ಎದುರಿಸ್ತೀರಾ? ಇದೆಲ್ಲ ಒಂದೆರಡು ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೆ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು, ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗೃತಿಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय, भारत सरकार द्वारा जनहित में जारी. ರೈತ ಬಂಧುಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 47,000 52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 38,000 45,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 25,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲ್ಗೆ 7,500 11,000 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ ಸಾವಿರಕ್ಕೆ 18,000 to 20,000 rupees. ತೆಂಗಿನಕಾಯಿ ಎರಡನೇ ವರ್ಗ 1,000ಕ್ಕೆ 10,000 to 16,000 rupees. ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,000 to 2,750 rupees. ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,100 to 2,850 rupees. ಆಮದು ಭತ್ತ ಕ್ವಿಂಟಾಲಿಗೆ 1,700 to 1,800 rupees. ಐಆರ್ 8 ಕ್ವಿಂಟಾಲಿಗೆ 2,550 to 2,850 rupees. ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 3,900 to 4,000 rupees. ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 3,700 to 3,800 rupees. ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 3,900 to 4,000 rupees. ಮೆಣಸು ಆಮದು ಕ್ವಿಂಟಾಲಿಗೆ 14,500 to 19,000 rupees. ಕಾಳು ಮೆಣಸು ಕ್ವಿಂಟಾಲಿಗೆ 45,000 to 50,000 rupees. ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8,300 to 10,500 rupees. ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,000 to 2,400 rupees. ಕದಳಿ ಸ್ಥಳೀಯ ಕ್ವಿಂಟಾಲಿಗೆ 2,000 to 2,400 rupees. ಗಾಳಿ ಕ್ವಿಂಟಾಲಿಗೆ 1,400 to 2,000 rupees. ನೇಂದ್ರ ಬಾಳೆ ಕ್ವಿಂಟಾಲಿಗೆ 3,000 to 3,600 rupees. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಭಕ್ತಿ ರಚನೆಯೊಂದನ್ನು ಕೇಳೋಣ. ಜನಮಾಚರನ್ ಕಿಲ ಕೇವಲಂ ಭಾಸ್ಕರಾನ್ಮಯ ಭಾಸ್ಕರೋ ಭಗವಾನ ಭೂ ಶುಭ ಸಂಪದೆ ಯಜ್ಞ ಪೂರುಷ ಯಜ್ಞ ಪಾಲಕ ಯಜ್ಞ ಸಂಜ್ಞ ನಮೋಸ್ತು ತೇ ರಾಮ ರಾಮ ರಮಾಪತೆ ರಮತಾಂ ಮನಸ್ತ್ವಯಿ ಮೇ ಸದಾ ಜಾನಕೀಂ ಜನನೀಂ ಜನಸ್ಯ ಪುರೇಂದಿರಾಂ ಅತಿಸುಂದರೀಂ ರಂಜಯನ್ ಭುವನಂ ಜಯನ್ ಸ್ವಗುಣೈರ್ನಯೈರ್ವಿನಯೈರಪಿ ರಾಜರಾಜ ರಮಾಂ ತ್ಯಜನ್ ತೃಣವತ್ವನೇ ರಮಯೋ ಮುನೀನ್ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ಮೋಹಯತಾ ಖಲಾನಖಿಲಾಂಸ್ತ್ವಯಾ ಖಲು ಮೈಥಿಲೀ ನೈವ ನೈವ ವಿಯೋಗಿನಿ ಸ್ಥಿರಯೋಗಿನಿ ಗುರುಯೋಗಿನಿ ಉಜ್ಜಗಾವಿದಮಬ್ಜಭೂಷಪಥೇನ ತೇ ಕಥಯನ್ ಕಥಾ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ಮಾರುತ ವಿಕ್ರಮಾರ್ಜಿತ ಭಾನುನಂದನ ನಂದನ ಭ್ರೂವಿಲಾಸ ವಿಶೇಷ ಭೀಷಿತ ವಾರಿಧೆ ಗುಣವಾರಿಧೆ ವಿಶ್ವಭೂಷಣ ಶತ್ರುಭೀಷಣ ಹೇ ವಿಭೀಷಣ ಸಖ್ಯವನ್ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ಸಿಂಹಮುಗ್ರಬಲಂ ಶರೈರ್ನನು ಲೀಲಯಾ ನಿಗೃಹೀತವಾನ್ ಸಜ್ಜನಾನ್ ಕರುಣಾಕರಾನು ಗೃಹೀತವಾನ್ ಭಗವಾನ್ ಭವಾನ್ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ಶ್ಯಾಮದೇಶ ಬಲೇ ಮಹಾಮಣಿ ಹೇಮಭೂಷಣ ಭಾನುಭಿ ಕೋಮಲೇಶನಿ ಸನ್ನಿಭೈರ ಕೃತವ್ರಣೇ ರಿಪುಸಾಯಕೈ ನಾಥ ನೂತನ ಯೌವನೇಪಿ ಪುರಾಣ ಪೂರುಷ ವಿಗ್ರಹೇ ರಾಮ ರಾಮ ರಮಾಪತೆ ರಮತಾಂ ಮನಸ್ತ್ವಯಿ ಮೇ ಸದಾ ಉಲ್ಲಸ ತಿಲಕೇ.